ಸೋಷಿಯಲಿಸ್ಟ್ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿರುವವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ಕುರಿತು ಹಿರಿಯೂರಿನ ತೋಟಗಾರಿಕೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ, ಜೊತೆಗೆ ಜನಪದ ಗೀತೆಗಳನ್ನು ಕೇಳುವಿರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253, 2521-5253. ಉದ್ಯೋಗವಾಣಿ. ನನ್ನ ಹೆಸರು ನಿತೇಶ್ ಅಂತ. ನಾನು SLC ಪಾಸ್ ಆದ ನಂತರ 2016 GTTC ದಾಂಡೇಲಿಯಲ್ಲಿ ಡಿಪ್ಲೊಮಾ ಕೋರ್ಸ್ ಪಡೆದಿದ್ದೇನೆ. ಈಗ KSB ಪಂಪ್ ಪುಣೆಯಲ್ಲಿ ವರ್ಷಕ್ಕೆ 400,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಹಿಂದೆ GTTC ಸೇರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಕೇಳಿ, ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ಕುರಿತು ಹಿರಿಯೂರಿನ ತೋಟಗಾರಿಕೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಕೇಳುಗರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರಿನಲ್ಲಿ, ಈಗ ನಮಗೆ ಇದೇ ತಿಂಗಳಿಂದ ಮುಂಗಾರು ಪ್ರಾರಂಭವಾಗುತ್ತೆ, ಈ ಮುಂಗಾರಿನಲ್ಲಿ ಈ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಹಿರಿಯೂರು ತೋಟಗಾರಿಕಾ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ CS ಕಾರ್ತಿಕ್ ಅವರು. ನಮಸ್ಕಾರ ಡಾಕ್ಟರ್ ಕಾರ್ತಿಕ್ ಅವರಿಗೆ. ನಮಸ್ಕಾರ, ಹಾಗೂ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸುಸ್ವಾಗತ. ಕಾರ್ತಿಕ್ ಅವರೇ, ಈಗ ಮುಂಗಾರು ಪ್ರಾರಂಭ ಆಗ್ತದೆ, ಈ ಸಂದರ್ಭದಲ್ಲಿ ಈಗ ನಮ್ಮ ತೋಟಗಾರಿಕೆ ಬೆಳೆಗಳು, ಅಡಿಕೆ ಇರ್ಬೋದು, ತೆಂಗಿರ್ಬೋದು, ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳ ಒಂದು ನಿರ್ವಹಣೆ ಸಮಯ ಈಗ ಅಂದರೆ ಎಲ್ಲ ಫಸಲು ಬಂದಿರ್ತತೆ. ಈಗ ಮತ್ತೆ ಮುಂಗಾರ ಪ್ರಾರಂಭಕ್ಕೆ ನಾವು ಏನೇನು ಅವಕ್ಕೆ ಗೊಬ್ಬರ ಕೊಡೋದು ಅಥವಾ ಅಲ್ಲಿ ಗುಂಡಿ ತೆಗೆದು ಏನೇನು ಅವಕ್ಕೆ ಆರೈಕೆ ಮಾಡೋವಂಥದ್ದು ಈಗ ಕೆಲಸ ಆಗಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅಂದರೆ ಈ ಮುಂಗಾರಿನಲ್ಲಿ ತೆಂಗಿನ ಬೆಳೆಗಳಲ್ಲಿ ಈ ಭೂಮಿ ತಯಾರಿಕೆ, ಮತ್ತೆ ಒಂದು ವೇಳೆ ಯಾರಾದರೂ ತೆಂಗಿನ ತೋಟ ಮಾಡೋರಿದ್ರೆ ಸಸಿ ನಾಟಿಯನ್ನು ಯಾವ ರೀತಿ ಮಾಡಬೇಕು, ಭೂಮಿ ತಯಾರಿಕೆ ಯಾವ ರೀತಿ ಮಾಡಿದರೆ ಚೆನ್ನಾಗಿ ಅವು ಬೆಳೆ ಬರುತ್ತೆ ಅಂತ ತಾವು ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಭಾರತ ದೇಶ ಮುಂಗಾರಿಗೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇರುತ್ತೆ. ಯಾಕಂದ್ರೆ ನಾವು ಇವಾಗ ಮೇ ಕೊನೆಯ ವಾರದಿಂದ ಜೂನ್ ಮೊದಲನೇ ವಾರದವರೆಗೂ ನಮ್ಮ ರಾಜ್ಯದಲ್ಲಿ ಮುಂಗಾರನ್ನು ನಾವು ನಿರೀಕ್ಷಿಸಬಹುದಾಗಿರುತ್ತೆ. June 5 ಕೇರಳದಿಂದ ನಮಗೆ ಗಾಳಿಯಲ್ಲಿ ತೇವಾಂಶವನ್ನು ಹೊತ್ತಿಕೊಂಡು ತರುವಂತಹ ಈ ಕೇರಳದಿಂದ ಬರುವ ಗಾಳಿಯಲ್ಲಿ ನಮಗೆ ಮುಂಗಾರಿನ ಆಗಮನ ನಮ್ಮ ರಾಜ್ಯಕ್ಕೆ ಬರುತ್ತದೆ. ಆದ ಕಾರಣದಿಂದ ಮುಂಗಾರು ಒಬ್ಬ ರೈತನಿಗೆ ಆಗಲಿ, ಒಬ್ಬ ಕೃಷಿ ಚಟುವಟಿಕೆಯನ್ನು ತೆಗೆದುಕೊಳ್ಳುವ ಕಾರ್ಮಿಕನಾಗಲಿ ಬಹಳ ಉಪಯುಕ್ತವಾದಂಥ ತಿಂಗಳು. ಹಂಗಾಗ್ಬಿಟ್ಟು ಈ ಮುಂಗಾರಿನಲ್ಲಿ ನಮಗೆ 80% ನಾವೇನು ಸೌತ್ ವೆಸ್ಟ್ ಮಾನ್ಸೂನ್ ಅಂದರೆ ಮುಂಗಾರು ಅಂತ ಹೇಳ್ತೀವಲ್ಲ, ಇದು ಒಂದು 80-95% ಕೃಷಿ ಚಟುವಟಿಕೆಗಳನ್ನು ತಗೊಳ್ಳೋದಕ್ಕೆ ಇದು ಅತ್ಯಂತ ಮಹತ್ವವಾದಂಥ ಮುಂಗಾರು. ಈ ಸಮಯದಲ್ಲಿ ಒಬ್ಬ ರೈತನಾಗಲಿ ಒಬ್ಬ ಹೊಸ್ತಾಗಿ ಏನಾದರೂ ಒಂದು ನಾಟಿ ಮಾಡೋ ಇದಾಗಲಿ, ಆದ್ದರಿಂದ ಈ ತೆಂಗಿನಲ್ಲಿ ಹೆಚ್ಚು ಕಡಿಮೆ ತೆಂಗು ಅಂದರೆ ನಾವು ಜೂನ್ ಜುಲೈಯಲ್ಲಿ ಯಾವಾಗಲೂ ಭೂಮಿ ತಯಾರಿಕೆ ಆಗಿರ್ಬೋದು ನಾಟಿ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದ ಕಾಲ, ಯಾಕಂದರೆ ಮುಂಗಾರು. ಆದ್ದರಿಂದ ನಾವು ಏನು ಭೂಮಿ ತಯಾರಿಕೆ ಆಗಿರ್ಬೋದು, ಸಸಿಗಳ ಆಯ್ಕೆ ಆಗಿರ್ಬೋದು, ಈ ಮುಂಗಾರಿನಲ್ಲಿ ನಾವು ಏಪ್ರಿಲ್ ಮೇ ಟೈಮಲ್ಲಿ ಭೂಮಿ ತಯಾರಿಕೆ ಅಂದರೆ ಪಿಟ್ ತಕ್ಕೊಳ್ಳೋವಂಥದ್ದು, ಗುಂಡಿ ತೆಗೆಯೋದಾಗಿರ್ಬೋದು, 1.5 ಮೀಟ್ರು 1.5 ಮೀಟ್ರು 1 ಮೀಟ್ರು ಆಳ ಅಗಲ ಹಾಗೂ ಉದ್ದ, ಅಥವಾ ಈಗ ಮಣ್ಣಿನ ಗುಣ ಅನುಗುಣವಾಗಿ ನಾವು 1 ಮೀಟ್ರು ಸಹ ತಕ್ಕೊಬೋದು ಆಳ ಅಗಲ ಹಾಗೂ ಉದ್ದ. ಈ 1 ಮೀಟ್ರು ಏಪ್ರಿಲ್ ಮೇ ಅಲ್ಲಿ ತೆಗೆದು ಒಂದು ಬಿಸಿಲು ಇರೋದ್ರಿಂದ ಆ ಬಿಸಿಲು ಆ ಮಣ್ಣಿಗೆ ತಾಗಿದ್ರೆ ಏನೇನು ಮಣ್ಣಲ್ಲಿ ಉತ್ಪತ್ತಿ ಆಗುವಂಥ ರೋಗ ಕೀಟಗಳು ಸಾಯ್ತಾ ಇರ್ತವೆ. ಈ ಮುಂಗಾರಲ್ಲಿ 2 ತಿಂಗಳಾದ್ಮೇಲೆ ಏಪ್ರಿಲ್ ಮೇ ಆದಮೇಲೆ ಜೂನಲ್ಲಿ ಈಗ ನಾವು ಸಸಿ ಮಾಡೋಕ್ಕೆ ಅಥವಾ ಸಸಿಯನ್ನು ನಾಟಿ ಮಾಡುವುದಕ್ಕೆ ಬಹಳ ಅನುಕೂಲಕರವಾದಂಥ ವಾತಾವರಣ ಆಗಿರುತ್ತೆ. ಈ 1 ಮೀಟ್ರು ನಾವೇನು ಗುಂಡಿ ತೆಗೆದಿರ್ತೀವಿ ಇದರಲ್ಲಿ ಈಗ ಸಸಿಗಳ ಆಯ್ಕೆ ಇರಬಹುದು. ಈಗ ಸಸಿಗಳು 1-10 ಸೆಂಟಿಮೀಟ್ರ್ ಸುತ್ತಳತೆ ಇರ್ಬೋದು, ಸಸಿಯ ಸುತ್ತಳತೆ, ಆಮೇಲೆ 1-30-50 ಸೆಂಟಿಮೀಟ್ರಷ್ಟು ಸಸಿಗಳ ಎತ್ತರ ಇರಬೇಕು, ಅದರಲ್ಲಿ 5-6 ಇರಲೇಬೇಕಾಗುತ್ತೆ. ಸುತ್ತಳತೆ 8-10 ಸೆಂಟಿಮೀಟ್ರ್ ಒಂದು ಉತ್ತಮ ಕಾಯಿ ನೀಡುವಂಥ ತಾಯಿ ಮರದ ಸಸಿ ಆಗಿರಬೇಕದು. ತಾವು ಹೇಳಿದ್ರೆ 1.5 ಮೀಟ್ರ್ ತೆಗಿಬಹುದು ಅಂತೇಳಿ, ಮತ್ತೆ 1 ಮೀಟ್ರ್ ತೆಗಿಬಹುದು ಅಂದ್ರೆ ಭೂಮಿಯ ಒಂದು ಗುಣಧರ್ಮಕ್ಕೆ ಅನುಗುಣವಾಗಿ ಗುಂಡಿ ತಕ್ಕೋಬೇಕಂತೇಳಿ, ಯಾವ್ದ್ರಲ್ಲಿ ನಾವು 1 ಮೀಟ್ರ್ ತೆಗಿಲಿಕ್ಕೆ ಸಾಧ್ಯ ಇರುತ್ತೆ, ಯಾವ್ದ್ರಲ್ಲಿ ನಾವು 1.5 ಮೀಟ್ರ್ ತೆಗಿಲೇಬೇಕಾಗುತ್ತೆ ಅಂದ್ರೆ, ಈಗ ನಾವು ಸ್ವಲ್ಪ ಮಣ್ಣು ಗಟ್ಟಿಯಾಗಿರುತ್ತೆ ಅಂತ ಮಣ್ಣು ಆಗಿರದಿದ್ರೆ ಅದರಲ್ಲಿ 1.5 ಮೀಟ್ರ್ ಆಗುತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ಅದನ್ನ ತೆಗೆದಾದ್ಮೇಲೆ ನಾವು ಅದಕ್ಕೆ ಉಪ್ಪು ಸೇರಿಸಬಹುದಾಗುತ್ತೆ, ಆ ಉಪ್ಪು ಆ ಮಣ್ಣಿನ ಸಡಿಲಗೊಳಿಸುತ್ತೆ. ಹಂಗಾಗ್ಬಿಟ್ಟು ಇನ್ನೊಂದು ಕಡೆ ಈಗ ಸ್ವಲ್ಪ ಮರಳು ಮಿಶ್ರಿತ ಮಣ್ಣಾಗಿದ್ರೆ ಅಲ್ಲಿ 1 ಮೀಟ್ರ್ ಸಾಕಾಗುತ್ತೆ ಗುಂಡಿಗೆ. ಈ ಸಸಿಗಳನ್ನು ನಾವು ಅಲ್ಲಿ ಹಸಿರೆಲೆ ಗೊಬ್ಬರ ಹಾಕ್ಬೋದು, ಮುಂದೆ 1-2 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ ಹಾಕೊಂಬೋದಾಗುತ್ತೆ. ಇನ್ನು ಉಳಿದಿರೋದು ಏನೊಂದು ನಮ್ಮ ತೋಟದಲ್ಲೇ ಸಿಗುವಂಥ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಆಮೇಲೆ ತೆಂಗಿಂದೇ ಆಗಿರುವಂಥ ಗೊಬ್ಬರಗಳನ್ನ ಅದನ್ನು ಹಾಕ್ಬಿಟ್ಟು ಈ ಸಸಿಯನ್ನು ಈ ಸಮಯದಲ್ಲಿ ನಾಟಿ ಮಾಡಿದ್ರೆ ಒಂದು ನೀರಿನ ಅಭಾವವನ್ನು ಕಾಣುವುದಿಲ್ಲ, ಹಾಗಾಗಿ ಒಂದು ಸಸಿಗಳು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಂಡುಕೊಳ್ಬೋದಾಗುತ್ತೆ. ತಾವು ಹೇಳಿದ್ರೆ ಗುಂಡಿ ಯಾವ ರೀತಿ ಇರಬೇಕು, ಅದಕ್ಕೆ ಏನೇನು ಸೇರಿಸಬಹುದು ಅಂತೇಳಿ, ನೀವು ಸಸಿ ನಾಟಿ ಮಾಡಿದ್ರೆ ಆ ಸಸಿಯ ಒಂದು ನಿರ್ವಹಣೆ ಬಹಳ ಮುಖ್ಯವಾಗಿತ್ತು, ಅದನ್ನು ಬೆಳೆಯುವ ಹಂತದಲ್ಲಿ ಇರುತ್ತಲ್ಲ, ಯಾವ ರೀತಿ ನಿರ್ವಹಣೆ ಮಾಡಬೇಕು? ಇದೊಂದು ಉತ್ತಮ ಪ್ರಶ್ನೆ. ಯಾಕಂದ್ರೆ ಈಗ ನಾವು ಸಸಿಗಳ ಆಯ್ಕೆ ಆದ್ಮೇಲೆ ಗುಂಡಿಗಳು ತಯಾರಾಗಿರ್ತವೆ, ನಾವಲ್ಲಿ ಸಸಿಗಳನ್ನು ಹಾಕ್ತೀವಿ. ಈಗ ಮುಂಗಾರು ಇರೋದ್ರಿಂದ ಒಳ್ಳೆ ತೇವಾಂಶನೂ ಸಿಗ್ತಾ ಹೋಗುತ್ತೆ ಸಸಿಗೆ, ಆದರೆ ಬರೀ ತೇವಾಂಶ ಸಿಕ್ಕಿದ್ರೆ ಸಸಿ ಉತ್ತಮವಾಗಿ ಬೆಳೆಯೋದಕ್ಕಾಗಲ್ಲ. ಅದಕ್ಕೆ ಒಂದು ನಾವು ಹೆಂಗೆ ಮಕ್ಕಳಿಗೆ ನಾವು LKG UKG ಸ್ಕೂಲಿಗೆ ಸೇರಿಸ್ತೀವೋ, ಆಮೇಲೆ SLC ಸ್ಕೂಲ್ಗಳೆಲ್ಲ ಹೈಸ್ಕೂಲೆಲ್ಲ ಆದಮೇಲೆ ಅದೇ ರೀತಿ ಸಸಿಗಳನ್ನು ಭೂಮಿಗೆ ಹಾಕಿದ್ಮೇಲೆ ತೇವಾಂಶ ಸಿಗ್ತಾ ಹೋಗುತ್ತೆ, ಆದರೆ ಅದಕ್ಕೆ ಏನು ಗೊಬ್ಬರಗಳು ಸಿಗ್ತಾ ಹೋಗಲ್ಲ. ಅದು ತುಂಬ ಉಪಯುಕ್ತ, ಅದು ಮಹತ್ವ ಕೂಡ. ನಾವು ಯಾಕಂದರೆ ತೆಂಗು ನೋಡಿದ್ರೆ ನೀವು ನಮಗೆ ಗೊತ್ತಿರಲ್ಲ, ಹಳೆ ಕಾಲದಲ್ಲೆಲ್ಲ 80 ವರ್ಷದಿಂದ ಇದೆ ಮರ ಅಂತ ಹೇಳ್ತಾರೆ, ಬಟ್ ಇಳುವರಿ ಸರಿಯಾಗಿ ಸಿಗ್ತಾರಲ್ಲ, ಯಾಕಂದರೆ ಅದಕ್ಕೆ ಗೊಬ್ಬರಗಳು ಸರಿಯಾಗಿ ಕೊಡ್ತಾ ಇರಲ್ಲ. ಹಂಗಾಗ್ಬಿಟ್ಟು ಈಗ ನಾವು ಸಸಿಗಳನ್ನು ನಾಟಿ ಮಾಡಾದ್ಮೇಲೆ ಸಸಿಗಳ ಅಂತರ ಒಂದು 7.5 ಮೀಟ್ರ್ ಹಾಕೊಂಡು ನಡೆಯುತ್ತೆ. ಇಲ್ಲಾಂದರೆ ನಾವು ಮಧ್ಯದಲ್ಲಿ ಏನಾದ್ರು ಮಿಶ್ರ ಬೆಳೆಯನ್ನು ಬೆಳಿತೀವಿ ಅಂತಿದ್ರೆ ಅವಂಥವ್ರು 10 ಮೀಟ್ರ್ ಬೈ 10 ಮೀಟ್ರ್ ಹಾಕೊಂಡು ಸಸಿಯಿಂದ ಸಸಿಗೆ ಹಾಕೊಂಡ್ರು ಸಾಕಾಗುತ್ತೆ ಅಂತರ. ಹಾಕಾದ್ಮೇಲೆ ಇದರ ನಿರ್ವಹಣೆ ಹೇಗೆ ಅಂದರೆ, ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಕ್ಕಿಂತ ನಮಗೇನು ಒಂದು ಸಾವಯವ ಸಿರೆಲೆ ಗೊಬ್ಬರ ಆಗಿರ್ಬೋದು, ಈಗ ಅಲಸಂದೆ ಆಗಿರ್ಬೋದು, ಹುರುಳಿ, ಸೆಣಬು, ಇವೆಲ್ಲ ಈ ಮುಂಗಾರಿನಲ್ಲಿ ಅತ್ಯಂತ ಒಂದು ಸುಲಭವಾಗಿ ಮಾಡ್ಕೋಬೋದಾಗುತ್ತೆ ಹಸಿರೆಲೆ ಗೊಬ್ಬರಗಳನ್ನ. ನಾವೇನು ಈಗ ತೆಂಗಿನಲ್ಲಿ 2 ಮೀಟ್ರು ರೇಡಿಯಸ್ ಅಂತ ಹೇಳ್ತೀವಿ, ಬೇರಿಂದ ಕಾಂಡದಿಂದ ಬೇರು 2 ಮೀಟ್ರಲ್ಲಿ ಸಿಗುತ್ತೆ. ಈ 2 ಮೀಟ್ರು ಅಂತರದಲ್ಲಿ ನಾವು ಏನು ಈ ಸೆಣಬು, ಅಲಸಂದೆ ಅಥವಾ ಹುರುಳಿ ಈ ಬೀಜಗಳನ್ನ ಚೆಲ್ತಾ ಹೋದರೆ 100 ಗ್ರಾಮ್ ಒಂದು ಇದಕ್ಕೆ ಒಂದು ತೆಂಗಿನ ಕಾಂಡದ ಹತ್ರ ಒಂದು 100 ಗ್ರಾಮ್ ಚೆಲ್ಲಿದ್ರೆ ಸಾಕು. ಅದು ಒಂದು ನಾವು ಜೂನ್ ಜುಲೈ ಎಲ್ಲ ಆಗಿದ್ರೆ ಒಂದು ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಮೇಲ್ ಬರ್ತವೆ. ಹೂವ ಬಿಡುವ ಮುನ್ನ ಅದನ್ನು ಮತ್ತೆ ನಾವು ರೋಟಾವೇಟರ್ ಹಾಕೊಂಡ್ಬಿಟ್ಟು ಅದನ್ನೇ ಮತ್ತೆ ಬುಡಕ್ಕೆ ಸೇರಿಸ್ತಾ ಹೋದರೆ ಒಂದು ಹಸಿರೆಲೆ ಗೊಬ್ಬರ ಬಹಳ ಒಂದು 30%ಷ್ಟು ಸಾರಜನಕ ನಾವು ಏನು ರಾಸಾಯನಿಕವಾಗಿ ಅಪ್ಲೈ ಮಾಡ್ತೀವಲ್ಲ ಆ 30% ಸಾರಜನಕವನ್ನು ಕಡಿಮೆಗೊಳಿಸುತ್ತೆ. ಹಾಗೆ ರೈತನ ಆದಾಯನೂ ಸಹ ಒಳ್ಳೆ ಇಳುವರಿಯಿಂದ ದ್ವಿಗುಣಗೊಳಿಸ್ಬೋದಾಗುತ್ತೆ. ಇದು ಹಸಿರೆಲೆ ಗೊಬ್ಬರಗಳು ಬಹಳ ಒಂದು ಪ್ರಮುಖತ ಈ ಮುಂಗಾರಿನಲ್ಲಿ ಸಸಿ ನಾಟಿ ಮಾಡಿದ ನಂತರ ಮಾಡಬಹುದಾಗಿರುತ್ತೆ. ಈಗ ತೆಂಗಿನ ತೋಟಗಳಲ್ಲಿ ತಾವು ಹೇಳಿದ್ರಿ ಈ ಹಸಿರೆಲೆ ಗೊಬ್ಬರ ಬಹಳ ಉಪಯುಕ್ತವಾಗಿ ಕೆಲಸ ಮಾಡುತ್ತೆ, ರೈತರ ಒಂದು ಖರ್ಚನ್ನು ಕಡಿಮೆ ಮಾಡುತ್ತೆ ಮತ್ತೆ ಇಳುವರಿ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳಿದ್ರೆ, ಅದೇ ರೀತಿ ಇನ್ನು ಬೇರೆ ಬೇರೆ ಒಂದು ಜೈವಿಕ ಗೊಬ್ಬರಗಳನ್ನು ನಾವು ನೋಡ್ಬೋದು. ಒಂದು ಎರೆಹುಳ ಗೊಬ್ಬರ ಇರ್ಬೋದು, ಯಾಕಂದ್ರೆ ಅದನ್ನು ನಾವೇ ತಯಾರು ಮಾಡ್ಕೋಬಹುದು. ಈ ಎರೆಹುಳ ಗೊಬ್ಬರ ನಾವು ಬಳಸೋದಾದ್ರೆ ಯಾವ ರೀತಿ ಬಳಸಬೇಕಾಗುತ್ತೆ? ಖಂಡಿತವಾಗಿಯೂ ಈಗ ನಾನು ಹೇಳ್ದಂಗೆನೆ ಈಗ ರಾಸಾಯನಿಕ ಗೊಬ್ಬರಗಳನ್ನ ಸೇರಿಸ್ತಾನೆ ಹೋದ್ರೆ ಮುಂದಿನ ಪೀಳಿಗೆಗೆ ಒಂದು ಮಣ್ಣಿನ ಆರೋಗ್ಯ ಇರುತ್ತಲ್ಲ ಮತ್ತು ಫಲವತ್ತತೆ ಇದೆಲ್ಲ ನಶಿಸ್ತಾ ಹೋಗ್ತಾ ಬರುತ್ತೆ. ಹಾಗಾಗಿ ಒಂದು ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಇದೆಲ್ಲ ಸಾವಯವದ ಕೆಳಗೆ ಬರ್ತದೆ. ಹಸಿರೆಲೆ ಗೊಬ್ಬರ ನಾನು ಹೇಳ್ದಂಗೆ ಅಲಸಂದೆ, ಹುರುಳಿ, ಸೆಣಬು ಇವನ್ನೆಲ್ಲ 100 ಗ್ರಾಮ್ ಅಷ್ಟು ಕಾಂಡದ ಹತ್ರ ಚೆಲ್ಕೊಂಡು ಅದನ್ನೇ ಹೂವು ಬರುವ ಮುಂಚೆ ಮಣ್ಣಿಗೆ ಸೇರಿಸ್ತಾ ಹೋದ್ರೆ ಅದೊಂದು ಸಾರಜನಕ 30% ಕಡಿಮೆ ಆಗುತ್ತೆ. ನಂತರದಲ್ಲಿ ಏನು ರೈತನ ಸ್ನೇಹಿತ ಅಂತಾನೆ ಹೇಳ್ತೀವಲ್ಲ ಎರೆಹುಳು, ಎರೆಹುಳನ ನಾವು ಇದನ್ನ ಜಾಗ ಇರುವ ರೈತ ಬಾಂಧವರು ಅವ್ರ ತೋಟದಲ್ಲೇ ಸಹ ಎಲ್ಲಿ ಅವ್ರಿಗೆ ಒಂದು ಎಲೆಗಳು ಈಗ ಯಾವ್ಯಾವ ಒಂದು ತೋಟಗಾರಿಕೆ ಬೆಳೆ ಆಗಿರ್ಬೋದು ಅಥವಾ ಒಂದು ಹಸಿರೆಲೆಗಳು ಸಿಗ್ತಾ ಇರುವಂತ ಜಾಗದಲ್ಲಿ ಅವರೇ ಒಂದು ತೊಟ್ಟಿ ಸಹ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಈ ಯುಡ್ರಿಲೆಸ್ ಅಂತ ಹೇಳ್ತೀವಲ್ಲ ನಾವು ಎರೆಹುಳದ ಒಂದು ಅದು ವಂಶಕ್ಕೆ ಬರ್ತದೆ, ಆ ಯುಡ್ರಿಲೆಸ್ ಅದರದ್ದು ಒಂದು ಸ್ಪೀಶೀಸು, ಅದನ್ನ 1 ಕೆಜಿ ಅಷ್ಟು ಎರೆಹುಳ ಮರಿಗಳನ್ನ ತಗೊಂಬಂದು ಆ ತೊಟ್ಟಿಯಲ್ಲಿ, ಆ ತೊಟ್ಟಿ ಏನು ನಿಮಗೆ ಹೆಂಗಿರುತ್ತೆ ಜಾಗ ನಿಮ್ಮ ಅನುಸರಕ್ಕೆ ಕ್ರಮವಾಗಿ ಅಲ್ಲಿ ನಿಮಗೆ 1 ಕೆಜಿ ಮರಿಹುಳುಗಳನ್ನು ತಗೊಂಬಂದು ಹತ್ತತ್ರ 1 ಟನ್ ಎಲೆಗಳ ಲಭ್ಯತೆ ಇದ್ದರೆ 1 ಕೆಜಿ ಮರಿಹುಳುಗಳು ಸಾಕಾಗುತ್ತೆ. ಆ ಇದನ್ನು ಒಂದು 2 ವಾರ ನಾವೇನು ಎಲೆಗಳು ಹೇಳ್ತೀವಲ್ಲ ಎಲೆಗಳ ಯಾವುದೇ ಹಸಿರೆಲೆ ಆಗಿರ್ಬೋದು ಆ ಎಲೆಗಳನ್ನ ಒಂದು 2 ವಾರ ಸಗಣಿಯ ಬಗಡ ಅಂತ ಹೇಳ್ತೀವಲ್ಲ ಅದನ್ನು ಒಂದು 2 ವಾರ ಅದನ್ನು ನೆನೆಸಾಕ್ಬೇಕು ಎಲೆಗಳನ್ನ. ಅದರ ನಂತರದಲ್ಲಿ ಸಗಣಿ ಆಗಿರ್ಬೋದು ಹಸಿ ಸಗಣಿ 1 ಕೆಜಿ ಸಗಣಿಗೆ ಒಂದು 10 ಕೆಜಿ 10 ಕೆಜಿ ಎಲೆಗೆ 1 ಕೆಜಿ ಅಂತ ಸಗಣಿಯನ್ನು ಸಹ ಸೇರಿಸ್ಕೊಂತ ಹೋಗ್ಬೋದು. ಅದಾದ್ಮೇಲೆ ನಂತರ ಒಂದು 2 ವಾರ ಆದ್ಮೇಲೆ ಚೆನ್ನಾಗಿ ಕೊಳೆಯುತ್ತಾ ಆಗ್ತಾ ಇರುವಾಗ ಶುರುವಾದಾಗ ಈ ಮರಿಹುಳುಗಳು ಏನು ನಾವೇನು ಎರೆಹುಳು ಹೇಳಿದ್ವಲ್ಲ ಇದನ್ನ 1 ಕೆಜಿ ಅಂದ್ರೆ 1,000 ಟನ್ ಎಲೆಗೆ 1 ಕೆಜಿ ಅಂತ ಮರಿಹುಳುಗಳನ್ನ ಸೇರಿಸ್ಕೊಂತ ಹೋಗ್ಬೇಕು. ಇದು ತದನಂತರ ಒಂದು 90 ದಿನಗಳ ಅಂತರದಲ್ಲಿ ಇದು ಒಳ್ಳೆ ಗೊಬ್ಬರ ಆಗಿ ಮತ್ತೆ ಇದನ್ನೇ ನಾವು ಗಿಡಗಳಿಗೆ ಕೊಡ್ತಾ ಹೋದ್ರೆ ಒಳ್ಳೆ ಪೋಷಣೆ ಸಿಗುತ್ತೆ, ಒಳ್ಳೆ ಬೆಳವಣಿಗೆಯೂ ಸಹ ಕಂಡು ಬರ್ತದೆ. ಆಮೇಲೆ ಇದೊಂದು ಎರೆಹುಳ ಗೊಬ್ಬರ ಆದರೆ ಇನ್ನೊಂದು ಜೈವಿಕ ಗೊಬ್ಬರ. ಈಗ ಜೈವಿಕ ಗೊಬ್ಬರಗಳು ಅಂದರೆ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಇದ್ದೇ ಇರುತ್ತೆ. ಸೂಕ್ಷ್ಮಾಣುಜೀವಿಗಳು ಏನು ಮಾಡ್ತವೆ ಅಂದರೆ ಈಗ ನಾನು ಮೊದಲೇ ಹೇಳ್ದಂಗೆ ಭೂಮಿ ತಯಾರಿಕೆ ಟೈಮಲ್ಲಿ ಮಣ್ಣುಗಳು ಗಟ್ಟಿಯಾಗಿರ್ತವೆ. ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಇರುವಂತಹ ಒಂದು ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟಾಷ್ ಆಗಿರ್ಬೋದು, ಈ ಹಸಿರೆಲ್ಲ ಸೇರಿಸಿದ ಮೇಲೆ ಅದು ಸಿಗದೇನು ಹೋಗ್ಬೋದು. ಈ ಸೂಕ್ಷ್ಮಾಣುಜೀವಿಗಳು ಮಣ್ಣಲ್ಲಿ ಇರುವಂತಹ ಗೊಬ್ಬರಗಳನ್ನ ಗಿಡಕ್ಕೆ ದೊರಕುವಂತೆ ಮಾಡ್ತವೆ. ಹಂಗಂತ ನೋಡಿದಾಗ ನಾವು ಒಂದು ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಕಾಸರಗೋಡಿನಲ್ಲಿರುವ ಇದು ಒಂದು ಜೈವಿಕ ಗೊಬ್ಬರವನ್ನು ಆಚೆ ತಂದಿರುತ್ತೆ. ಅಂದರೆ ಇದರ ಹೆಸರೇನು ಅಂದರೆ ಕೇರಾ ಬಯೋ ಅಂತ. ಕೇರಾ ಅಂದರೆ ಮಲಯಾಳಂನಲ್ಲಿ ತೆಂಗು ಅಂತ. ಹಂಗಾಗ್ಬಿಟ್ಟು ಈ ಸಂಸ್ಥೆ ಈ ಅತ್ಯದ್ಭುತವಾದ ಜೈವಿಕ ಗೊಬ್ಬರವನ್ನು ಆಚೆಗೆ ತಂದಿರುತ್ತೆ. ಈ ಏನು ನಾನು ಹೇಳ್ದಂಗೆ ಸೂಕ್ಷ್ಮಾಣುಜೀವಿ ಇರುತ್ತಲ್ಲ ಪ್ಲಾಂಟ್ ಗ್ರೋತ್ ಪ್ರಮೋಟಿಂಗ್ ರೈಸೋಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಈ ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿರುವ ಪೊಟ್ಯಾಶು ಮತ್ತು ಫಾಸ್ಫರಸ್ ರಂಜಕ ಹಾಗೂ ಪೊಟ್ಯಾಶ್ ಇದು ಅತ್ಯಂತ ಮಹತ್ವವಾದ ಒಂದು ನಿರ್ವಹಣೆ ತಗೊಳ್ಳುತ್ತೆ ತೆಂಗಲ್ಲಿ. ಹಂಗಾಗ್ಬಿಟ್ಟು ಈ ಬ್ಯಾಕ್ಟೀರಿಯಾ ಇದನ್ನು ಬೇರುಗಳಿಗೆ ದೊರಕುವಂತೆ ಮಾಡ್ತವೆ. ಹಾಗಾಗಿ ಬೇರಿನ ಬೆಳವಣಿಗೆ ಆಗಿರ್ಬೋದು, ಬೇರಿನ ಮತ್ತು ಅದರಲ್ಲಿ ಆಹಾರ ತಗೊಳ್ಳೋದಾಗಿರ್ಬೋದು, ತೇವಾಂಶ ತಗೊಳ್ಳೋದಾಗಿರ್ಬೋದು, ಆಮೇಲೆ ಬೇರಿಗೆ ಬರುವಂಥ ಯಾವುದೇ ಒಂದು ಸಣ್ಣ ಪುಟ್ಟ ರೋಗ ಆಗಲಿ ಮಣ್ಣಿನಲ್ಲಿ ಬರುವ ರೋಗಗಳು ಕೀಟಗಳು ಯಾವುದೇ ಒಂದು ಬಾಧೆ ಕಂಡು ಬರಲ್ಲ. ಹಂಗಾಗ್ಬಿಟ್ಟು ಈ ಕೇರಾ ಬಯೋ ಇದು ಬಂದ CPCR ಬಿಟ್ಟಿದಾರಲ್ಲ ಇದನ್ನ ಒಂದು 100 ಗ್ರಾಮ್ ಪ್ರತಿ ತೆಂಗಿನ ಕಾಂಡಕ್ಕೆ ನಾವು ಹಾಕೊಂಡು ಹೋಗ್ತಾ ಹೋದ್ರೆ ಒಂದು ಬೇರಿನ ಬೆಳವಣಿಗೆನೂ ಚೆನ್ನಾಗಿರುತ್ತೆ. ಇದನ್ನು ನಾವು ಮಾಡ್ಬೇಕಾದ್ರೆ ಮುಂಗಾರಲ್ಲೇ, ಯಾಕಂದ್ರೆ ನಮಗೆ ಮುಂಗಾರಲ್ಲಿ ಒಂದು ತೇವಾಂಶ ಚೆನ್ನಾಗಿರೋದ್ರಿಂದ ಈ ಬ್ಯಾಕ್ಟೀರಿಯಾಗಳು ಒಂದು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಹೋಗ್ತವೆ. ಈಗ ನಾವು ತೆಂಗಿನಲ್ಲಿ ಹಸಿರೆಲೆ ಗೊಬ್ಬರನೂ ಬಳಸ್ಬೋದು, ಆಮೇಲೆ ಎರೆಹುಳ ಗೊಬ್ಬರನೂ ನಾವು ಮಾಡ್ಕೋಬಹುದು, ಜೊತೆಗೆ ಜೈವಿಕ ಗೊಬ್ಬರ ಬಳಸೋದ್ರಿಂದ ಸಾಕಷ್ಟು ಅನುಕೂಲಗಳಿದ್ದಾವೆ ಅಂತ ತಾವು ಹೇಳಿದರೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ನಮ್ಮ ಬಹಳಷ್ಟು ರೈತರು ರಾಸಾಯನಿಕ ಗೊಬ್ಬರಕ್ಕೆ ಮೊರೆ ಹೋಗ್ತಾರೆ. ಅದರ ಒಂದು ಫಲಿತಾಂಶ ಬೇಗ ಬರೋದ್ರಿಂದ ಏನಾಗುತ್ತೆ, ಸುಲಭವಾಗಿ ಲಭ್ಯ ಇರೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಹೆಚ್ಚಾಗಿ ನಾವು ಕಾಣ್ತಾ ಇರ್ತೀವಿ. ಈ ತೆಂಗಿನಲ್ಲಿ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದಾದರೆ ಯಾವ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ಬಳಸಿದರೆ ಒಳ್ಳೇದಂತ ಹೇಳ್ತೀರಾ? ಖಂಡಿತವಾಗ್ಲೂ ನೀವು ಹೇಳ್ದಂಗೆ ನಾವು ತುಂಬ ಸುಲಭವಾಗಿ ಸಿಗುವಂಥ ಯಾವುದೇ ಒಂದು ಇದಕ್ಕೆ ರೈತ ಮೊರೆ ಹೋಗ್ತಾರೆ. ಹಂಗಾಗ್ಬಿಟ್ಟು ಈಗ ನಮ್ಗೆ ಇಲ್ಲೆಲ್ಲ ನಾವು ಯಾವುದೇ ಒಂದು ಮಾರುಕಟ್ಟೆಯಲ್ಲಾಗಿರ್ಬೋದು, ಒಂದು ಅಂಗಡಿಗಳಲ್ಲಾಗಿರ್ಬೋದು, ಗೊಬ್ಬರದ ಅಂಗಡಿಗಳಲ್ಲಿ ರಾಸಾಯನಿಕ ಗೊಬ್ಬರಗಳು ಅತಿ ಸುಲಭವಾಗಿ ದೊರಕ್ತಾ ಇರ್ತವೆ ಕೈಗೆಟಕುವ ದರದಲ್ಲಿ. ಹಾಗಾಗಿ ರೈತರು ಅದು ಹೋಗೇ ಹೋಗ್ತಾರೆ, ಇದು ಬೇಗ ಇಳುವರಿ ಸಹ ಸಿಗುತ್ತೆ ಹಂಗಾಗ್ಬಿಟ್ಟು. ಬಟ್ ನಾವು ಏನು ಹೇಳೋದು ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಮುಂದಿನ ಪೀಳಿಗೆಗೆ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಮಣ್ಣಿನ ಆರೋಗ್ಯ ಆಗಿರ್ಬೋದು, ಅದು ನಮ್ಮ ಮೇಲಿರುವ ಜವಾಬ್ದಾರಿ. ನಾವು ಅದನ್ನು ಮುಂದಿನ ಪೀಳಿಗೆಗೆ ತೊಗೊಂಡೋಗ್ಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ನಶಿಸಿ ಹೋಗುವಂಥ ಕಾಲಘಟ್ಟ ತುಂಬ ದೂರದಲ್ಲಿಲ್ಲ. ಆದ ಕಾರಣದಿಂದ ನಾವು ಸಾವಯವನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಕಂಪ್ಲೀಟಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ದಲ್ಲೇ ಈ ಒಂದಷ್ಟು ನಾವು ಸಮ ಪ್ರಮಾಣದಲ್ಲಿ ನಾವೇನೇ ಹೇಳ್ತೀವಿ, ಎರಡು ಅಂತರದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕು ಒಂದು ವರ್ಷದಲ್ಲಿ ಒಂದು ತೆಂಗಿನ ಮರಕ್ಕೆ ಅಂತ ನಾವು ಯಾವಾಗಲೂ ಶಿಫಾರಸು ಮಾಡ್ತಾ ಇರ್ತೀವಿ. ಒಂದು ಮುಂಗಾರಲ್ಲಿ ಏನು ಸಾರಜನಕ ರಂಜಕ ಪೊಟ್ಯಾಷ್ ಒಂದು ಪ್ರಮುಖ ಪೋಷಕಾಂಶಗಳಿವೆಲ್ಲ, ಇದರಲ್ಲಿ ಒಂದು ನಾವು ಒಂದು ಮಳೆ ಬಿದ್ದ ತಕ್ಷಣ ಅಂದರೆ ಮೇ ಲಾಸ್ಟ್ ಅಥವಾ ಜೂನ್ ಮೊದಲನೇ ವಾರದಲ್ಲಿ ಒಂದು ಮಳೆ ಬಿದ್ದ ತಕ್ಷಣ ಕಾಂಡದ ಸುತ್ತ ಒಂದು 2 ಮೀಟ್ರ್ ರೇಡಿಯಸ್ಸಲ್ಲಿ ಸುತ್ತಳತೆಯಲ್ಲಿ ನಾವು ಇರುವ ಏನೇನು ಒಂದು ಯಾವ್ದಾದ್ರು ಒಂದು ನಾವು ನೆಗ್ಲೆಕ್ಟ್ ಅಂದರೆ ಏನು ಮೇಂಟೈನ್ ಮಾಡದೇ ಇರೋ ಒಂದು ತೋಟದಲ್ಲಿ ಅಷ್ಟು 2 ಮೀಟರ್ ಅಟ್ಲೀಸ್ಟ್ ಅಲ್ಲಿ ಒಂದು ಕಳೆ ತೆಗೆದುಕೊಂಡು ಸುತ್ತ ಪಾತಿ ಮಾಡಿಕೊಂಡು ಅಲ್ಲಿ 2 ಮೀಟ್ರ್ ಮಾತ್ರ 2 ಮೀಟ್ರಲ್ಲಿ ಒಂದು 30 ಸೆಂಟಿಮೀಟ್ರ್ ಆಳದಲ್ಲಿ ಗುಂಡಿ ತಕ್ಕೊಂಡು ಈ ಎರಡು ಅಂದರೆ ಏನು ಎರಡು ಸಮ ಪ್ರಮಾಣದ ಅಂತರದಲ್ಲಿ ನಾವು ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಸಾರಜನಕ ರಂಜಕ ಪೊಟ್ಯಾಷ್, 1.5 kg 2 kg ಹಾಗೂ 1.5 kg. ಅಂದರೆ 1.5 kg ಸಾರಜನಕ ಆಗಿರ್ಬೋದು, 2 kg ರಂಜಕ ಆಗಿರ್ಬೋದು, ಮತ್ತು 1.5 kg ಪೊಟ್ಯಾಷ್ ಆಗಿರ್ಬೋದು. ಈ 1.5 kg ಅರ್ಧ ಪ್ರಮಾಣ ಅಂದರೆ 750 ಗ್ರಾಮ್ 750 ಗ್ರಾಮ್ ಮೇಜಿನಲ್ಲಿ ಕೊಡಬೇಕಾಗಿರುತ್ತೆ ಒಂದು ಮಳೆ ಬಿದ್ದ ತಕ್ಷಣ. ತದನಂತರದಲ್ಲಿ ನಾವು ಇದನ್ನು ಇದು 2 ಮೀಟರ್ ಸುತ್ತಳತೆಯಲ್ಲಿ ಕೊಟ್ಟಿದ ನಂತರ ಮತ್ತೆ ಇನ್ನೊಂದು ಅಂತರದಲ್ಲಿ ಈ ಡೋಸೇಜ್ ಅದೇ ಉಳಿದಿರೋ 750 ಗ್ರಾಮ್ ಸಾರ್ವಜನಿಕ ಆಗಿರ್ಬೋದು ಅದನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಕೊಡಬೇಕಾಗುತ್ತೆ, ಸೆಪ್ಟೆಂಬರ್ ಕೊನೆ ವಾರದಲ್ಲಿ ಅಥವಾ ಅಕ್ಟೋಬರ್ ಮೊದಲನೇ ವಾರದಲ್ಲಿ. ಇಷ್ಟನ್ನ ಕೊಡ್ತಾ ಹೋದರೆ ಇದೇ ರಾಸಾಯನಿಕ ಗೊಬ್ಬರಗಳು ಸಾರ್ವಜನಿಕ ರಂಜಕ ಪೊಟ್ಯಾಷ್ ಆಗಿರ್ಬೋದು, ಆಮೇಲೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಬೋರಾನ್ ಆಗಿರ್ಬೋದು, ಸತ್ತು ಆಗಿರ್ಬೋದು, ಕಾಪರ್ ಆಗಿರ್ಬೋದು, ಇದರದ್ದು ಒಂದು ಮಂಗಳೂರು ಕೆಮಿಕಲ್ಸ್ ಫರ್ಟಿಲೈಸರ್ಸ್ ಈ ಕಂಪ್ನಿಯವ್ರದ್ದು ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕಲ್ಪವೃಕ್ಷ ಅಂತಲೇ ಇದೆ ತೆಂಗಿಗೆ. ಇದನ್ನು ಕೊಡ್ತಾ ಹೋದರೆ ತೆಂಗಿನ ಆರೈಕೆ ಆಗಿರ್ಬೋದು, ಆಮೇಲೆ ಕಾಯಿಯ ಬೆಳವಣಿಗೆ ಆಗಿರ್ಬೋದು, ಕಾಯಿಯ ಗಾತ್ರ, ಆಮೇಲೆ ಕಾಯಿಯಲ್ಲಿರುವ ಈಗ ಎಣ್ಣೆಗೆ ಕೋಪ್ರ ಆಯಿಲ್ ಅಂತ ಹೇಳ್ತೀವಲ್ಲ ನಾವು ಎಣ್ಣೆ ತೆಗಿಯೋಕ್ಕಾಗಿರ್ಬೋದು, ಆಮೇಲೆ ಕೊಬ್ಬರಿ, ಇಂಥ ಬೆಳೆಗಾರರಿಗೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸು ಭಾಳ ಉಪಯುಕ್ತ ಆಗಿರುತ್ತೆ. ಆದ ಕಾರಣದಿಂದ ನಾವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕಿದ ತಕ್ಷಣ ನಮ್ಗೆ ಒಳ್ಳೆ ಇಳುವರಿ ಬರುತ್ತೆ ಅಂತಲೇ ಏನಿರಲ್ಲ, ಅದು ಮಣ್ಣಿಗೆ ಒಂದು ರಿವರ್ಸ್ ಎಫೆಕ್ಟು ಆಗ್ತಾ ಹೋಗುತ್ತೆ ಮುಂದಿನ ಪೀಳಿಗೆಗೆ. ಆದ ಕಾರಣದಿಂದ ನಾವು ಏನು ಸೂಕ್ತ ಪ್ರಮಾಣದಲ್ಲಿ ನಾವು ಡೋಸೇಜ್ನ ನಾವು ಶಿಫಾರಸು ಮಾಡ್ತೀವೋ ಅದನ್ನೇ ರೈತ ಬಾಂಧವರು ಸರಿಯಾಗಿ ಅನುಸರಿಸ್ಕೊಂಡು ಹೋದರೆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಒಂದು ಮುಂದಿನ ಪೀಳಿಗೆಗೂ ನಮ್ಮಿಂದ ಒಂದು ಕೊಡುಗೆನೂ ಸಹ ಸಿಗ್ತಾ ಹೋಗುತ್ತೆ. ಆದ ಕಾರಣದಿಂದ ಯಥೇಚ್ಛವಾಗಿ ಯಾರ್ಯಾರು ರಾಸಾಯನಿಕ ಗೊಬ್ಬರ ಆಗಿದ ತಕ್ಷಣವೇ ಎಲ್ಲ ಇದಾಗ್ಬಿಡುತ್ತೆ ಅಂದರೆ ಹಂಗೆ ಮಾಡೋಕ್ಕೆ ಹೋಗಬಾರ್ದು. ನೀವು ಯಾವುದೇ ಒಂದು ಶಿಫಾರಸು ಮಾಡಿದ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಮೊಬೈಲ್ ವ್ಯಾನ್ಗಳಂತ ಇದಾವೆ ಇವಾಗ ಕೃಷಿ ಇಲಾಖೆಗಳಲ್ಲಿ, ಅಲ್ಲಿ ತಮ್ಮ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಂಡು ತದನಂತರದಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಸದ್ಬಳಕೆ ಮಾಡುವುದು ಅತ್ಯಂತ ಉತ್ತಮವಾದ ವಿಷಯ. ಈ ತೆಂಗಿನ ಬೆಳೆಯಲ್ಲಿ ಅಲ್ಲಿ ಮಣ್ಣು ಮತ್ತು ಒಂದು ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿರುತ್ತೆ. ಈ ಮಣ್ಣು ಮತ್ತು ಒಂದು ನೀರಿನ ಸಂರಕ್ಷಣೆಯನ್ನು ಯಾವ ರೀತಿ ಕೈಗೊಳ್ಳಬೇಕು? ಖಂಡಿತವಾಗಿಯೂ ಈಗ ನಾವು ಮುಂಗಾರಿನ ಬಗ್ಗೆ ಮಾತಾಡ್ತಾ ಇರುವಾಗ ಇವಾಗ ಸ್ವಲ್ಪ ನೀರಿನ ಲಭ್ಯತೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇದೇ ನಾವು ಈಗ ಮುಂಗಾರು ಮುಗಿದು ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಮುಗಿದಾದ್ಮೇಲೆ ಸ್ವಲ್ಪ ನೀರಿನ ಪ್ರಮಾಣ ಅಂದರೆ ತೇವಾಂಶಗಳು ತೆಂಗಿನ ತೋಟದಲ್ಲಿ ಕಂಡುಬರಲ್ಲ, ಯಾರಿಗೆ ನೀರಿನ ಲಭ್ಯತೆ ಇರಲ್ಲ ಅವರಿಗೆ. ಆದ ಕಾರಣದಿಂದ ರೈತ ಬಾಂಧವರು ಇವಾಗ ಏನು ಮುಂಗಾರಿನಲ್ಲಿ ತೇವಾಂಶ ಸಿಗ್ತಾ ಹೋಗುತ್ತೆ ಇದನ್ನು ತುಂಬ ದಿನ ಬಾಳಿಸ್ಕೊಬೇಕಾಗುತ್ತೆ. ಯಾಕಂದರೆ ತೆಂಗು ದೀರ್ಘಾವಧಿ ಬೆಳೆ, ತುಂಬ ಒಂದು 35 ವರ್ಷ 45 ವರ್ಷ ನಾವು ಕೇಳ್ತಾನೆ ಇರ್ತೀವಿ, ಯಾರು ಹಾಕಿದ್ರು ನಮ್ಮ ಮನೆಯಲ್ಲಿ ನಮ್ಮ ತಾತ ಅವ್ರು ಹಾಕಿದ ಬೆಳೆ ಇದು ಅಂತ. ಹಂಗಾಗ್ಬಿಟ್ಟು ಒಂದು 80 ವರ್ಷ 100 ವರ್ಷ ಅಂತೂ ಮರ ಬೆಳೀತಾ ಹೋಗ್ತವೆ. ಆದ ಕಾರಣದಿಂದ ಇದಕ್ಕೆ ತೆಂಗಿಗೆ ಒಂದು ಅತ್ಯಂತ ಸುಲಭವಾಗಿ ನಾವು ಕೊಡಬೇಕಾಗಿರೋದು ಗೊಬ್ಬರ ಹಾಗೂ ನೀರು. ಈ ಬೆಳೆ ಇನ್ನೇನು ನಮ್ಗೆ ಜಾಸ್ತಿ ನಿರೀಕ್ಷೆ ಮಾಡಲ್ಲ ನಮ್ಮ ಕಡೆಯಿಂದ. ಆದ ಕಾರಣದಿಂದ ಒಂದು ಗೊಬ್ಬರ ಆಗಿದ್ದ ತಕ್ಷಣ ಆಗಿರ್ಬೋದು ಇಲ್ಲಾಂದರೆ ನೀರು ಕೊಟ್ಟಿದ ತಕ್ಷಣ ಈ ಮುಂಗಾರು ಮುಗಿದಾದ್ಮೇಲೆ ನಾವು ನೀರನ್ನು ಮತ್ತು ಮಣ್ಣು ಸಹ ಒಂದು ಭಾಳ ಉಪಯುಕ್ತವಾದಂಥ ಇದು. ಆದ ಕಾರಣದಿಂದ ನಾವು ಸಿಪ್ಪೆ ನಾವು ಏನು ಈ ಹಸ್ಕ್ ಬರಿಯಲ್ಲ ಅಂತ ಹೇಳ್ತೀವಿ ತೆಂಗಿನ ಸಿಪ್ಪೆಯನ್ನು ಉಳ್ಕೊಂತ ಹೋಗ್ಬೇಕಾಗತ್ತೆ. ಇದು ಒಂದು ತೇವಾಂಶವನ್ನು ಕಾಪಾಡ್ಕೊತಾ ಹೋಗುತ್ತೆ, ಆಮೇಲೆ ಅದರ ಗಿಡದ ಬೆಳವಣಿಗೆಗೆ ಸಹಕಾರಿಯಾಗಿರ್ತದೆ ತೇವಾಂಶ ಉಳಿಯೋದ್ರಿಂದ. ಇದು ನಾವು ಏನು ಮಾಡಬೇಕು ಅಂದರೆ ಮುಂಗಾರಿನ ಪ್ರಾರಂಭದಲ್ಲೇ ನಾವು ಈಗ ಮಳೆ ಬರ್ತಾ ಇರುತ್ತೆ ಅಂದಾಗಲೇ ತೇವಾಂಶ ಸಿಗ್ತಾ ಹೋಗುತ್ತಲ್ಲ ಅವಾಗ ಒಂದು ಟ್ರೆಂಚ್ಗಳ ಥರ ಮಾಡ್ಕೊಬೇಕು, 1.5 ಅಥವಾ 2 ಮೀಟರ್ ಅಗಲ ಹಾಗೂ 1/2 ಮೀಟ್ರ್ ಆಳ ಟ್ರೆಂಚ್ಗಳು. ಇದು 2 ಮೀಟ್ರ್ ಅಗಲ ಆಗಿರ್ಬೋದು 1/2 ಮೀಟ್ರ್ ಆಳ ಆಗಿರ್ಬೋದು, ಈ ಟ್ರೆಂಚ್ಗಳಲ್ಲಿ 2 ತೆಂಗಿನ ಗಿಡಗಳ ಅಥವಾ ಮರಗಳ ಅಂತರದಲ್ಲಿ ಸಾಲಲ್ಲಿ ಮಾಡ್ಕೊತ ಹೋಗ್ಬೇಕು ಈ ಟ್ರೆಂಚ್ಗಳು. ಈ ಪ್ರಮಾಣದಲ್ಲಿ ಟ್ರೆಂಚ್ ಮಾಡಿದ ನಂತರ ಈ ಸಿಪ್ಪೆಯನ್ನು ಉಳ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ತೇವಾಂಶ ಸಿಗುತ್ತಲ್ಲ ಅದು ಬಹಳ ಅಂದ್ರೆ ಬಹಳ ಒಂದು 8-10 ತಿಂಗಳುಗಳ ಕಾಲ ಈ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಆದ್ರಿಂದ ಸಸಿಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಮರಗಳ ಬುಡಕ್ಕೆ ತೇವಾಂಶ ಕೊಡೋದಾಗಿರ್ಬೋದು ಇದು ಚೆನ್ನಾಗೇ ಮಾಡ್ಕೊತ ಹೋಗುತ್ತೆ ಸಿಪ್ಪೆ ಉಳೋದು. ಅದಾದ್ಮೇಲೆ ಒಂದು ಹೊದಿಕೆ ಮಾಡ್ಕೊಬೋದು, ಹೊದಿಕೆ ಬೆಳೆಗಳು ಅಂತ ನಾವೇನು ಹೇಳ್ತೀವಿ, ಸೆಣಬು, ಹುರುಳಿ, ಅಲಸಂದೆ ಆಗಿರ್ಬೋದು, ಮುಕ್ಕುನ ಅಂತ ಹೇಳ್ತೀವಿ, ಆಮೇಲೆ ಮುಳ್ಳಿಲ್ಲದ ನಾಚಿಕೆ ಗಿಡ, ಇವು ಅಷ್ಟೇ, ಇವೆಲ್ಲ ಹೊದಿಕೆ ಬೆಳೆಗಳು. ಏನೇನು ಹಸಿರೆಲೆಗಳೆಲ್ಲ ಸಿಗ್ತಾವೋ ಇದನ್ನೆಲ್ಲ ತೊಗೊಬಂದು ನಾವು ಕಾಂಡದಲ್ಲಿ ಅಂದರೆ ಸುತ್ತಳತೆ 2 ಮೀಟರ್ ರೇಡಿಯಸ್ಸಲ್ಲಿ ಹಾಕ್ಕೊತಾ ಹೋದರೆ ತೇವಾಂಶಗಳನ್ನ ಯಥೇಚ್ಛವಾಗಿ ಹಿಡಿದಿಟ್ಕೊಳ್ಳುತ್ತೆ. ಆದ್ದರಿಂದ ಬೇರುಗಳ ಬೆಳವಣಿಗೆ ಆಗಿರ್ಬೋದು ಅಥವಾ ಮರಗಳ ಬೆಳವಣಿಗೆ ಆಗಿರ್ಬೋದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇದು ಸೆಪ್ಟೆಂಬರ್ ಅಕ್ಟೋಬರ್, ಈ ಹೊದಿಕೆ ಬೆಳೆಗಳ ಹಸಿರೆಲೆ ಗೊಬ್ಬರ ಏನೇನು ಹೇಳ್ತೀವಲ್ಲ ಇದನ್ನು ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಮಾಡ್ಕೊಬೇಕಾಗತ್ತೆ. ಸಿಪ್ಪೆ ಉಳೋದು ಮುಂಗಾರಲ್ಲಿ ಮಾಡ್ಕೊಬೇಕಾಗತ್ತೆ. ಇವೆರಡು ಒಂದು ಸ್ವಲ್ಪ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡಿದ್ರೆ ಒಂದು ಒಳ್ಳೆ ಬೆಳೆಯನ್ನು ತಗೋಬೋದಾಗತ್ತೆ. ನಾವು ಯಾವುದೇ ಒಂದು ಬೆಳೆ ತಗೊಂಡ್ರು, ಒಂದು ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಕೃಷಿ ಬೆಳೆಗಳಿರ್ಬೋದು, ಸಾಮಾನ್ಯವಾಗಿ ನಾವು ನೋಡ್ತಿರ್ತೇವೆ ರೋಗ ಮತ್ತು ಕೀಟಗಳ ಬಾಧೆ ಇದ್ದೇ ಇರುತ್ತೆ. ಯಾವ ಒಂದು ಬೆಳೆಯನ್ನು ಇವು ಬಿಟ್ಟಿರಲ್ಲ. ಈ ತೆಂಗಿನಲ್ಲಿ ಯಾವ ರೀತಿಯ ರೋಗಗಳು ಕಾಣಿಸ್ಕೊಳ್ತವೆ ಮತ್ತು ಯಾವ ರೀತಿ ಕೀಟಗಳು ಅವಕ್ಕೆ ಬರೋಕ್ಕೆ ಸಾಧ್ಯ ಇದೆ, ಅವುಗಳ ಒಂದು ನಿರ್ವಹಣೆಯನ್ನು ಹೇಗೆ ಮಾಡಬೇಕು? ಖಂಡಿತವಾಗಿಯೂ, ಯಾಕಂದರೆ ಈ ಮುಂಗಾರಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಗಿಡಗಳಿಗೆ ಮರಗಳಿಗೆ, ತೆಂಗಿನ ಸಸಿ ಆಗಿರ್ಬೋದು ಬೆಳೆದಿರುವ ಮರಗಳಾಗಿರ್ಬೋದು. ತೇವಾಂಶ ಜಾಸ್ತಿ ಇದ್ದಾಗ ಒಂದು ನಾವು ಏನು ಟೆಂಪ್ರೇಚರ್ ಕಡಿಮೆ ಆಗ್ತಾ ಹೋಗುತ್ತೆ, ಆರ್ದ್ರತೆ ಹ್ಯುಮಿಡಿಟಿ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗ್ತಾ ಇರುತ್ತೆ. ಆದ ಕಾರಣದಿಂದ ಇದು ಒಂಥರ ಹಾಟ್ಸ್ಪಾಟ್, ಅಂದರೆ ಯಥೇಚ್ಛವಾಗಿ ಕೀಟ ಆಗಿರ್ಬೋದು ರೋಗದ ಬಾಧೆಗಳನ್ನ ತೆಂಗಲ್ಲಿ ನೋಡ್ಬೋದು. ನಾವು ಒಂದು ಪ್ರಮುಖವಾದಂಥ ರೋಗ ಆಗಿರ್ಬೋದು ಸುಳಿಕೊಳೆ ರೋಗ ಅಂತ ಹೇಳ್ತೀವಿ ನಾವು, ಬಡ್ ರಾಟ್ ಅಂತ ಹೇಳ್ತೀವಿ. ಇದು ಒಂದು ನಾವು ಏನು ನಾವು ಹೇಳ್ದಂಗೆ ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಆರ್ದ್ರತೆ ಜಾಸ್ತಿ ಇರೋದ್ರಿಂದ ಈ ಕರೆಕ್ಟಾಗಿ ಸುಳಿಗೆ ಬಂದ್ಬಿಡುತ್ತೆ ಈ ರೋಗ. ಒಂದೆರಡು ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಇದು ಒಂದು ಸಿಂಪ್ಟಮ್, ನಮಗೆ ಮೊದಲನೇದು ಕಾರಣ ಅಂತ ಮುನ್ನೆಚ್ಚರಿಕೆ ಕ್ರಮ ಇದು. ಅದು ಕಾಣ್ತಾ ಹೋಗುತ್ತೆ, ಆಮೇಲೆ ಬೆಳೆದಿರೋ ಮರ ಆದರೆ ಅದ್ರ ಹತ್ರ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ, ವಾಸನೆ ಒಂಥರ ಮೂಗಿಗೆ ಬಡಿತಾ ಇರುತ್ತೆ, ಅದು ತುಂಬ ಅಹಿತಕರವಾದಂಥವಾದ ವಾಸನೆ. ಇದು ಬಡಿತಾ ಇದ್ದಾಗ ಅಥವಾ ಎಲೆಗಳು ಸುಳಿಯಲ್ಲಿ ಹಳದಿ ಬಣ್ಣಕ್ಕೆ ತರೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಸುಳಿ ಕೊಳೆ ರೋಗ ಅಂತ. ಇದು ಬಂದ ತಕ್ಷಣ ನಾವು ಏನು ಮಾಡಬೇಕು ಅಂದರೆ ಇದು ಶುರುವಾಗದೆ ಮುಂಗಾರಲ್ಲಿ, ಮುಂಗಾರು ಶುರುವಾಗಿದ ಒಂದು ಜೂನ್ ಜುಲೈ ಟೈಮಲ್ಲಿ ಇದು ಸುಳಿ ಕೊಳೆ ರೋಗ ಬರುತ್ತೆ. ಇದಕ್ಕೆ ನಾವೇನು ಮಾಡಬೇಕಾಗಿರಲ್ಲ, ಅದೇನು ಒಂದು ಸುಳಿ ಇರುತ್ತಲ್ಲ ಸುಳಿನ ಕ್ಲೀನ್ ಮಾಡಿಕೊಂಡು ಮುಂಗಾರಕ್ಕಿಂತ ಮುಂಚೆನೆ ಮಾಡಬೇಕಾಗುತ್ತೆ. ಕ್ಲೀನ್ ಮಾಡಿಕೊಂಡು 1% ಬೋರ್ಡಾಕ್ಸ್ ಪೇಸ್ಟ್, ಅಂದರೆ ಏನು ನಾವು ಸುಣ್ಣದ ಕಲ್ಲು ಮೈಲ್ ತೂತ ಇದನ್ನು ಹೇಳ್ತೀವಲ್ಲ, 1% ಬೋರ್ಡಾಕ್ಸ್ ಪೇಸ್ಟ್ನ ಆ ಸುಳಿನ ಕ್ಲೀನ್ ಮಾಡಿ ಅಲ್ಲಿ ಇದನ್ನು ಹಚ್ಚಬೇಕಾಗತ್ತೆ. ಹಚ್ಚಿದಾಗ ಒಂದು ಆಮೇಲೆ ಯಾವುದೇ ಕಾರಣಕ್ಕೂ ನೀರುಗಳು ನಿಲ್ಲಬಾರ್ದು ತೋಟದಲ್ಲಿ. ಆ ನೀರು ನಿಂತಾಗ್ಲೇ ಇದು ಸುಳಿ ಕೊಳೆ ರೋಗಗಳೆಲ್ಲ ಯಥೇಚ್ಛವಾಗಿ ಕಾಣ್ತಾ ಹೋಗ್ತವೆ. ಆಮೇಲೆ ಇನ್ನೊಂದು ರೋಗ ಅಂದರೆ ಎಲೆ ಕೊಳೆ ರೋಗ, ಇದು ಅಷ್ಟೇ. ಇದು ಏನು ನಾವು ಬೇರು ಕೊಳೆ ರೋಗ ಅಂತ ಹೇಳ್ತೀವಲ್ಲ, ಇದರಿಂದನೇ ಇದು ಎಲೆ ಕೊಳೆ ರೋಗನೂ ಶುರುವಾಗ್ತಾ ಹೋಗುತ್ತೆ. ಇದು ಅಷ್ಟೇ, ಯಥೇಚ್ಛವಾಗಿ ನೀರು ನಿಂತ್ಕೊಬೋದು ಅಥವಾ ಈ ಸುಳಿ ಕೊಳೆ ರೋಗ ಬಂದ ತಕ್ಷಣನೇ ಇದು ಕಾಣ್ತಾ ಹೋಗುತ್ತೆ ಮುಂಗಾರಲ್ಲೇ ತೇವಾಂಶ ಹೆಚ್ಚಿರೋದ್ರಿಂದ. ಹಂಗಾಗ್ಬಿಟ್ಟು ಇದಕ್ಕೂ ನಾವು 2 ml ಎಕ್ಸಾಗೋನಸೋಲ್, ಎಕ್ಸಾಗೋನಸೋಲ್ ಒಂದು 300 ml ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪಡಿಸ್ಕೊತಾ ಹೋಗ್ಬೋದು. ಇಲ್ಲಾಂದರೆ ಒಂದಷ್ಟು ನಾವು ಏನು ಸೂಕ್ಷ್ಮಾಣುಜೀವಿಗಳು ಹೇಳ್ತೀವಲ್ಲ ಸೂಡೋಮನಾಸ್, ಇದು ಒಂದು 50 g ಪ್ರತಿ ಮರಕ್ಕೆ ಹಾಕೊತಾ ಹೋದರೆ ಈ ಎರಡು ಪ್ರಮುಖವಾದಂಥ ಮುಂಗಾರಿನ ರೋಗಗಳನ್ನ ತಡೆಗಟ್ಬೋದು. ಇನ್ನು ಈ ತೆಂಗಿನಲ್ಲಿ ಈ ಕೀಟಗಳು ಅಂತ ಬರ್ತಿರ್ತವೆ. ಮೊದಲೆಲ್ಲ ಕೆಲವೆಲ್ಲ ಹೇಳ್ತಿದ್ರಿ ಬಾ ಸಾಕಷ್ಟು ನುಸಿಪೀಡೆ ಅಂತ ಎಲ್ಲ ಬರ್ತಿತ್ತು, ಆಮೇಲೆ ಇನ್ನು ಇಷ್ಟು ದಪ್ಪ ಗುಂಗಾಡೆ ಅಂತ ನಮ್ಮ ಕಡೆ ಅಂತಾರೆ, ಅವೆಲ್ಲ ಕಾಡ್ತಾವೆ ಅಂತ ಹೇಳ್ತಾರೆ. ಈ ತೆಂಗಿನಲ್ಲಿ ಯಾವ ರೀತಿಯ ಕೀಟಗಳು ಬರ್ತವೆ, ಅವುಗಳ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ನಾನು ಆವಾಗಲೇ ಹೇಳ್ದಂಗೆ ಒಂದು ಕಡೆ ರೋಗಗಳ ನಿರ್ವಹಣೆ ಆದರೆ ಇನ್ನೊಂದು ಕಡೆ ಮುಂಗಾರಲ್ಲಿ ಈ ಕೀಟಗಳ ಬಾಧೆಯನ್ನು ಯಥೇಚ್ಛವಾಗಿ ಕಾಣ್ಬೋದಾಗುತ್ತೆ ತೆಂಗಿನ ತೋಟಗಳಲ್ಲಿ. ಯಾಕಂದರೆ ತೇವಾಂಶ ಜಾಸ್ತಿ ಇರುತ್ತೆ, ಆಮೇಲೆ ಆರ್ದ್ರತೆ ಜಾಸ್ತಿ ಇರೋದ್ರಿಂದ ಕೀಟಗಳಿಗೆ ಉತ್ಪಾದನೆ ಆಗಿರ್ಬೋದು ಅದರ ಬೆಳವಣಿಗೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು 2 or 3 ಇರುವಂಥ ಕೀಟಗಳು ಯಥೇಚ್ಛವಾಗಿ ಕಂಡುಬರ್ತಾ ಹೋಗುತ್ತೆ ತೆಂಗಿನಲ್ಲಿ. ಒಂದು ಕಪ್ಪು ದುಂಬಿ ಆಗಿರ್ಬೋದು, ಇನ್ನೊಂದು ಕೆಂಪು ಮೂತಿ ದುಂಬಿ. ಈ ಎರಡು ಕೀಟಗಳು ಒಂದು ಅತ್ಯಂತ ನಿರ್ಣಾಯಕ ಘಟ್ಟಗಳಲ್ಲಿ ಮುಂಗಾರಲ್ಲಿ ಕಾಣ್ತಾ ಹೋಗ್ತವೆ. ಇವು ಏನು ಮಾಡ್ತವೆ ಅಂದರೆ ಆ ಹೂವು ಆಗಿರ್ಬೋದು ಅಥವಾ ಎಳೆ ಕಾಯಿಗಳ ಒಂದು ರಸವನ್ನು ಹೀರ್ತಾ ಹೋದ ಕಾರಣದಿಂದ ಕಾಯಿಗಳ ಬೆಳವಣಿಗೆನೂ ಆಗಲ್ಲ, ಕುಂಠಿತ ಆಗ್ತವೆ. ಒಂದು ಕಡೆ ಕಾಯಿಗಳು ಉದುರು ಸಹ ಹೋಗ್ಬೋದು. ಅದಕ್ಕೆ ಈ ಕಪ್ಪು ದುಂಬಿ ಆಗಿರ್ಬೋದು, ಕೆಂಪು ಮೂತಿ ದುಂಬಿಗಳನ್ನು ನಾವು ರಾಸಾಯನಿಕ ಕ್ರಿಮಿನಾಟಕಗಳನ್ನು ಹಾಕೋದಕ್ಕಿಂತ ಏನು ನಾವು ಬೇವಿನ ಎಣ್ಣೆ ಬರುತ್ತೆ ಅಥವಾ ನ್ಯಾಫ್ಥಲಿನ್ ಬಾಲ್ಸ್ ಅಂತ ಸಿಗ್ತವೆ ಅಂಗಡಿಗಳಲ್ಲಿ, ಈ ನ್ಯಾಫ್ಥಲಿನ್ ಬಾಲ್ ಆಗಿರ್ಬೋದು ಒಂದು 45 ದಿನಗಳ ಅಂತರಗಳಲ್ಲಿ ಆ ಸುಳಿಕಲ್ಲಿ ಇಟ್ಕೊತಾ ಹೋದರೆ ಈ ಕೀಟಗಳ ಕಪ್ಪು ದುಂಬಿ ಆಗಿರ್ಬೋದು ಕೆಂಪು ಮೂತಿ ದುಂಬಿ ಇವುಗಳನ್ನ ತಡೆಗಟ್ಬೋದು. ಆಮೇಲೆ ನಾನು ಹೇಳ್ದಂಗೆ ನೀಮ್ ಆಯಿಲ್, ಬೇವಿನ ಎಣ್ಣೆನೂ ಸಹ ಸಿಂಪಡಣೆ ಮಾಡ್ಕೊತ ಹೋಗ್ಬೋದು 2.5 ml ಪ್ರತಿ ನೀರಿಗೆ ಹಾಕೊತ ಹೋದ್ರೆ. ಆಮೇಲೆ ನೀವು ಹೇಳ್ದಂಗೆ ಬೇರು ತಿನ್ನುವ ಹುಳು ಅಂದ್ರೆ ಗುಣ್ಣೆ ಹುಳು ಅಂತ ಏನು ಹೇಳ್ತೀವಿ, ಈ ಬೇರು ತಿನ್ನುವ ಹುಳು ಇವು ಸಹ ಯಥೇಚ್ಛವಾಗಿ ಕಂಡು ಬರ್ತಾ ಹೋಗುತ್ತೆ. ಇದಕ್ಕೂ ಸಹ ನಾವು ಏನು ಟಾಲ್ ಸ್ಟಾರ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಟಾಲ್ ಸ್ಟಾರ್, ಇವನು 2 ml ಅಥವಾ ಇಮಿಡಾಕ್ಲೋಪ್ರಿಡ್ ಇದನ್ನು ಸಿಂಪರಣೆ ಮಾಡ್ಕೊತ ಹೋದ್ರೆ ಈ ಬೇರು ತಿನ್ನುವ ಹುಳುನು ಬೇರ್ಗೆ ಯಾವುದೇ ತರ ಇದು ಕಾಡ್ಸಲ್ಲ. ಇದನ್ನ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ಮುಂಗಾರು ಮುಗಿದ ತಕ್ಷಣ ಈ ಸೂಕ್ತ ಕ್ರಮಗಳನ್ನು ಸರಿಸ್ಕೊತ ಹೋದ್ರೆ ಈ ಕೀಟಗಳನ್ನು ಸಹ ನಿರ್ವಹಣೆ ಮಾಡ್ಬೋದು. ಇನ್ನೊಂದು ಕೀಟ ಏನು ಅಂದ್ರೆ ನುಸಿಪೀಡೆ. ನಾವೆಲ್ಲ ಕೇಳಿರ್ಬೋದು ಮೈಟ್ಸ್, ಕಾಯಿಗಳ ಗಾತ್ರ ಆಗಿರ್ಬೋದು, ಕಾಯಿಗಳ ಆಕಾರ ಆಕರ್ಷಣೆ ಇರಲ್ಲ ಅದಕ್ಕೆ ಮಾರುಕಟ್ಟೆಯಲ್ಲಿ. ಈ ನುಸಿಪೀಡೆ ಸಹ ಇದನ್ನು ಸಹ ನಾವು ಬೇವಿನ ಎಣ್ಣೆಲ್ಲ ಕಂಟ್ರೋಲ್ ತರಬಹುದಾಗುತ್ತೆ. 4 ml ಪ್ರತಿ ಲೀಟರ್ ನೀರಿಗೆ ಹಾಕೊಂತ ಹೋದ್ರೆ ಈ ನುಸಿಪೀಡೆಗಳನ್ನು ಸಹ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹತೋಟಿಗೆ ತರಬಹುದಾಗಿರುತ್ತದೆ. ಈ ಮುಂಗಾರಿನಲ್ಲಿ ತೆಂಗಿನ ಸಸಿ ನಾಟಿ ಮತ್ತು ಭೂಮಿ ತಯಾರಿಕೆ ಹೇಗೆ ಮಾಡಬಹುದು, ಒಂದು ಗೊಬ್ಬರಗಳನ್ನು ಬಳಸೋದ್ರಿಂದ ಯಾವ ರೀತಿ ಒಳ್ಳೆ ಇಳುವರಿ ಪಡೀಬಹುದು ಅಂತ ಹೇಳಿದ್ರಿ, ಮತ್ತೆ ರೋಗ ಕೀಟಗಳ ಬಾಧೆ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಾನು ತಾವು ತಿಳಿಸಿಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ಕುರಿತು ಹಿರಿಯೂರಿನ ತೋಟಗಾರಿಕೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿಎಸ್ ಕಾರ್ತಿಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ. ಕೇಳುಗರೆ, ನಾಳೆ ಸಂಜೆ 5:30 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಹಾಗೂ ಮಹತ್ವ ಈ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೆಚ್ಜಿ ಸಣ್ಣ ತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನ, ಜೊತೆಗೆ ಜನಪದ ಗೀತೆಯನ್ನ ಆಲಿಸುವಿರಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಸಿಂಗಾರಕ್ಕಿಂತ ಗುಣಲೆ ಸುಯಲೆ ತಂಗಿ ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ ಸಿಂಗಾರಕ್ಕಿಂತ ಗುಣಲೆ ಸುಯಲೆ ತಂಗಿ ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ ಬಳತೊಟ್ಟು ಬಾರೆ ಸುಖಿ ಬಾಲೆ ಬಳತೊಟ್ಟು ಬಾರೆ ಸುಖಿ ಬಾಲೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ. ಕೇಳುಗರೆ, ಇದೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಲ್ಲಿ 2022-23 ಸಾಲಿನ ಮುಂಗಾರು ಹಂಗಾಮಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿಗೊಳಿಸಿದ್ದು, ವಿವಿಧ ವಿಮಾ ಘಟಕಗಳಲ್ಲಿ ಅಧಿಸೂಚಿಸಲಾದ ಬೆಳೆಗಳಿಗೆ ಬೆಳೆ ಸಾಲ ಪಡೆದ ಅಥವಾ ಪಡೆಯದ ರೈತರು ನೋಂದಾಯಿಸಿಕೊಳ್ಳಬಹುದು. ಬೆಳೆ ಸಾಲ ಪಡೆದ ರೈತರನ್ನು ಬೆಳೆ ಸಾಲ ಮಂಜೂರು ಮಾಡುವಾಗ ಕಡ್ಡಾಯವಾಗಿ ಬೆಳೆ ವಿಮೆಗೆ ಒಳಪಡಿಸಲಾಗುವುದು. ಬೆಳೆ ಸಾಲ ಪಡೆಯದ ಇಚ್ಛೆಯುಳ್ಳ ರೈತರು ಅರ್ಜಿಯೊಂದಿಗೆ ಭೂಮಿ ಹೊಂದಿರುವುದಕ್ಕೆ ದಾಖಲಾತಿಗಳಾದ ಪಹಣಿ, ಖಾತೆ ಪುಸ್ತಕ, ಪಾಸ್ ಪುಸ್ತಕ, ಕಂದಾಯ ರಶೀದಿ ಹಾಗೂ ಆಧಾರ್ ಸಂಖ್ಯೆಯನ್ನು ನೀಡಿ ಹತ್ತಿರದ ಬ್ಯಾಂಕ್, ಆರ್ಥಿಕ ಸಂಸ್ಥೆಗಳು ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ವಿಮಾ ಕಂತನ್ನು ಪಾವತಿಸಿ ನೋಂದಾಯಿಸಲು ವಿನಂತಿಸಿದೆ. 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಅಧಿಸೂಚನೆಗೊಂಡ ಬೆಳೆಗಳ ವಿವರ ಹೀಗಿದೆ. ಚನ್ನಗಿರಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಅಧಿಸೂಚನೆಗೊಂಡ ಬೆಳೆ ಮುಸುಕಿನ ಜೋಳ, ಹೋಬಳಿ ಮಟ್ಟಕ್ಕೆ ಭತ್ತ. ಜಗಳೂರಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮುಸುಕಿನ ಜೋಳ, ಹೋಬಳಿ ಮಟ್ಟಕ್ಕೆ ಈರುಳ್ಳಿ, ನೆಲಗಡಲೆ, ಜೋಳ, ಸೂರ್ಯಕಾಂತಿ, ಹತ್ತಿ. ದಾವಣಗೆರೆಯಲ್ಲಿ ಮುಸುಕಿನ ಜೋಳ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಜೋಳ, ಮುಸುಕಿನ ಜೋಳ, ಭತ್ತ, ರಾಗಿ. ನ್ಯಾಮತಿ ತಾಲೂಕಿನಲ್ಲಿ ಮುಸುಕಿನ ಜೋಳ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ, ಹೋಬಳಿ ಮಟ್ಟಕ್ಕೆ ಭತ್ತ, ಮುಸುಕಿನ ಜೋಳ ಮತ್ತು ಸೂರ್ಯಕಾಂತಿ. ಹರಿಹರ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಭತ್ತ ಮತ್ತು ಮುಸುಕಿನ ಜೋಳ, ಹೋಬಳಿ ಮಟ್ಟಕ್ಕೆ ಜೋಳ, ಮುಸುಕಿನ ಜೋಳ. ಹೊನ್ನಾಳಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೆ ಮುಸುಕಿನ ಜೋಳ, ಹೋಬಳಿ ಮಟ್ಟಕ್ಕೆ ಮುಸುಕಿನ ಜೋಳ, ಭತ್ತ. 2022-23 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಸಾಲ ಪಡೆದ ಅಥವಾ ಪಡೆಯದ ರೈತರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳಲು ಕಡೆಯ ದಿನಾಂಕಗಳ ವಿವರ ಹೀಗಿದೆ. ಬೆಳೆಗಳು ಹೆಸರು, ಹತ್ತಿ, ಹತ್ತಿ, ಈರುಳ್ಳಿ, ಎಳ್ಳು, ಟೊಮ್ಯಾಟೊ. ಈ ಬೆಳೆಗಳನ್ನು ನೋಂದಾಯಿಸಲು ಕೊನೆಯ ದಿನಾಂಕ 15/7/2022. ಮುಸುಕಿನ ಜೋಳ, ಭತ್ತ, ರಾಗಿ, ನವಣೆ, ತೊಗರಿ, ಶೇಂಗಾ, ಸಜ್ಜೆ, ಹುರುಳಿ. ಈ ಬೆಳೆಯನ್ನು ನೋಂದಾಯಿಸಲು ಕೊನೆಯ ದಿನಾಂಕ 31/7/2022. ಸೂರ್ಯಕಾಂತಿ. ಈ ಬೆಳೆಯನ್ನು ನೋಂದಾಯಿಸಲು ಕೊನೆಯ ದಿನಾಂಕ 16/8/2022. ಕೂಡಲೇ ರೈತ ಬಾಂಧವರು ಅರ್ಜಿಯೊಂದಿಗೆ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ನಿಗದಿತ ದಿನಾಂಕದ ಒಳಗೆ ಬೆಳೆ ವಿಮೆಗೆ ನೋಂದಣಿ ಮಾಡಲು ಈ ಮೂಲಕ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ತೋಟಗಾರಿಕೆ ಇಲಾಖೆ, ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಲು ಕೋರಲಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನ. ಕಟ್ಟಿಸ್ಯಾಳೆ ಅಂತ್ಯವಿಲ್ಲದ ಕೆರೆಯ ಹನ್ನೆರಡು ತೋಬು